ಹುಡುಕಿಕ ಜೊತೆ ನಿನ್ನ ಮನಸ್ಸಿಗೆ ಹಿಡಿಸುವ ನೋಡದೋ ನಯನವ ಸೆಳೆಯುವ ಹುಡುಗಿಯ ರಂಗವ ಬಿಡದೆಲೆ ಹುಡುಕಿಕ ಜೊತೆ ನಿನ್ನ ಮನಸ್ಸಿಗೆ ಹಿಡಿಸುವ ಸಂಗಾತಿ ಈಗ ಬಂದರೆ ಸಂಸಾರ ಎಂಬ ತೊಂದರೆ ಹತ್ತಾರು ಮಕ್ಕಳು ಗೋಳಾಡು ದನಿಗಳು ಈರಮ್ಮ ನಾಡೆ ಚಂದವು ಈರಮ್ಮ ನುಡಿಯ ಚಂದವು ಗಿರಿಗಿರಿಯಲ್ಲಿ ಬಳು ಬಳುಕುತ ಹರಿಯುವ ನದಿ ಚೆನ್ನ ಹಸು ಹಸುರಿನ ಲಗಲತೆಯಲ್ಲಿ ಅರಳಿದ ಸುಮ ಚೆನ್ನ ಗಿಡ ಮರದಲ್ಲಿ ಅರಗೆಲಿಗಳ ಚಿಲಿಪಿಲಿ ದನಿ ಚೆನ್ನ ಈ ನಮ್ಮ ನಾಡೆ ಚಂದವು ಈ ನಮ್ಮ ನುಡಿಯ ಚಂದವು ಹೌದು ಕಡ್ರಿ, ನಮ್ಮ ಕನ್ನಡ ನಾಡು ನುಡಿ ತುಂಬಾ ಚಂದವೋ ಚಂದ. ಹಾಗೆಯೇ ನಮ್ಮ ಕವಿಗಳು ಕೂಡ ವರ್ಣನೆಯನ್ನ ಕೊಟ್ಟಿದ್ದಾರೆ. ಕುವೆಂಪು ಅವರು ಹೇಳ್ತಾರೆ, ರಮಿಸಿ ಹೋದರು, ಮಾಸ್ತಿ ನಮಿಸಿ ಹೋದರು, ಬೀಚಿ ನಗಿಸಿ ಹೋದರು, ತೀನಂ ಶ್ರೀ ಮೀಮಾಂಸೆ ಬರೆದರು, ತೀತಾ ಶರ್ಮಾ ತೊಡೆಯ ತಟ್ಟಿದರು ಕಣ್ರಿ. ಹಾಗೇನೆ ಪಂಜೆಯವರು ಹಾ ಹಾ ಹಾ ಈಗಲೇ ಹೇಳೋದಿಲ್ಲ, ಮುಂದಿನ ಗೀತೆಯ ನಂತರ ನಾನು ಹೇಳುವೆ. ಹಾಗಿದ್ರೆ ಮುಂದಿನ ಗೀತೆ ಪ್ರೇಮಿಸಂ ಚಿತ್ರದಿಂದ ಒಂದು ಸುಮಧುರ ಭರಿತವಾದಂತಹ ಕನ್ನಡ ತಾಯಿಯ ಗೀತೆಯನ್ನ ಕೇಳಿ ಬಂದ್ಬಿಡೋಣಂತೆ. ಸಿರಿಗನ್ನಡವೆಂಬುದು ಸಿಹಿ ಪದ ಸವಿಗನ್ನಡ